ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11-13 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ಇಂಚಗೆರೆ ರೈತರಾದ ಶೆಟ್ಟಪ್ಪ ನಾವಿ ಅವರ ಧ್ವನಿಮುದ್ರಣ ಕೇಳಿವಿರಿ. ನಂತರ ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮದ ಮಾಳಪ್ಪ ಸಿದ್ದಪ್ಪ ಯರಗಾಳ ಅವರೊಂದಿಗೆ ದ್ರಾಕ್ಷಿ, ಸೇಬು ಮತ್ತು ಕಬ್ಬು ಬೆಳೆಯ ಅನುಭವ ಕುರಿತು ಸಂದರ್ಶನ. ನಂತರ ಜಾನಪದ ಗೀತೆಗಳು. ಮಣ್ಣಿನ ಮಗ ಆಕಾಶವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11-13 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ಇಂಚಗೇರಿ ಗ್ರಾಮದ ರೈತರಾದ ಶೆಟ್ಟಪ್ಪ ನಾವಿ ಅವರ ಧ್ವನಿಮುದ್ರಣವನ್ನ ಕೇಳುವಿರಿ. ಇವತ್ತಿನ ದಿವಸ ಒಬ್ಬ ರೈತ ಮುಂದೆ ಬರಬೇಕಂದ್ರೆ ಹಿನ್ನೆಲೆ ಏನಾದರೂ ಕಾರಣ ಇರ್ತದೆ. ಆಕ್ಚುಲಿ ಹೇಳಬೇಕಂದ್ರೆ ನಮ್ದು 30 ಎಕರೆ ಜಮೀನ ಕೂಡು ಕುಟುಂಬದಲ್ಲಿ 30 ಎಕರೆ ಜಮೀನದೊಳಗೆ 1990-95 ಪ್ರತಿ ವರ್ಷ ಒಂದೇ ಬೆಳೆ ಬೆಳೀತಿದ್ದೆವು, ಅದು ಜೋಳ. ಎಷ್ಟು ಬೆಳೀತಿದ್ದಪ್ಪ ಅಂತಂದ್ರೆ 12-15 ಚೀಲ ಮಾತ್ರ. 95 ನಾನು SSLC ಓದ್ತಿದ್ದ. ಅವಾಗ ಪ್ರತಿ ವರ್ಷ ನಮ್ಮ ಇಳುವರಿ ಯಾಕೆ ಇಷ್ಟು ಬರ್ತದ ಅನ್ನೋ ಒಂದು ವಿಚಾರ ಮಾಡದ. ಅವಾಗ ನಮ್ಮ ತಾಯಿ ತಂದೆ ನನಗೆ ಸ್ಫೂರ್ತಿ ಕೊಟ್ರು, ಇಲ್ಲ ನಮ್ಮ ಹೊಲ ಬಗ್ಗೆ ನಾವು ಏನಾದ್ರೂ ಮಾಡಬೇಕು. ಅವಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ 2003 ಹಿಡಿದುಕೊಂಡು ನಾನು ಹಿಂದೆ ರಾಸಾಯನಿಕ ಕೃಷಿ ಮಾಡ್ತಿದ್ದೆ. ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರನ ಬಳಕೆ ಮಾಡುದು, ಹೊಲನ್ಗೆಲ್ಲ ಸುಟ್ಟು ಹಾಕ್ಬಿಡುದು. ಈ ರೀತಿ ಏನ್ ಮಾಡ್ತದೆ, ಈಗ ನನಗೆ ಒಂದು ಹಂತಕ್ಕೆ ಬರಬೇಕು, ಏನ್ ಮಾಡಬೇಕು? ಯಾವ್ದಾದ್ರು ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಅಭ್ಯಾಸ ಇಲ್ಲದೆ ಅಡಿಗೆ ಮಾಡಿದ್ರೆ ಮೈ ಮೇಲ ಕಿಡಿ ಹಾಕೊಂಡು ಬಿದ್ದಸತ್ರದ್. ಹಂಗ ನಾವು ಏನೋ ಅನುಭವ ಇಲ್ಲ ಕೃಷಿ ಮಾಡ್ತಿದ್ವು. ಈಗ ನಾನು ಏನ್ ಮಾಡಬೇಕು ಅಂತ ನನ್ನದೇ ಆದ ಒಂದು ರೀತಿಯಲ್ಲಿ ನಾನು ಕಾರ್ಯ ಪ್ರಾರಂಭ ಮಾಡ್ದೆ. 1995 ನಾನು ಕೃಷಿ ಪ್ರಾರಂಭ ಮಾಡ್ದೆ. ನಾನು ಫಸ್ಟ್ ಕೃಷಿ ಪ್ರಾರಂಭ ಮಾಡುವಾಗ ನನಗೆ ಗಳೆ ಕೋಳ ಕೊಟ್ಟಾಕ ಬರಲಿಲ್ಲ, ಉಲ್ಟಾ ನಗ ಹಾಕಿ ಕಟ್ಟಿದ. ನಮ್ಮ ಅಪ್ಪರು ಓಡ್ ಬಂದ, ಇಲ್ಲ ಉಲ್ಟಾ ನಗ ಹಾಕಿ ಕಟ್ಟಿದ ತಂದು ತರಿಮ್. ನಮ್ಮ ಅಪ್ಪರು ಯಾವಾಗ ನಮ್ಮ ತಾಯಿ ತಂದೆ ಮುಂದೆ ಬಂದು ಸೀದಾ ನಗ ಹಾಕೊಟ್ರು, ಅವತ್ತೇ ಅದೇ ಒಂದು ನಾಂದಿ. ಯಾಕಂದ್ರೆ ಇವತ್ತಿನ ದಿವಸ ನಾನು ಕೃಷಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೆ ನಮ್ಮ ತಾಯಿ ತಂದೆ ಮತ್ತು ಕೆಲವೊಂದು ಸಂಸ್ಥೆಗಳನ್ನು ನಾನು ನೆನಪಿಸಿಕೊಳ್ತಾ ಇದ್ದೀನಿ. ಅವ್ರನ್ನ ನಾನು ಬಹಳಷ್ಟು ಮುತುವರ್ಜಿಂದ ನನ್ನ ಕೃಷಿ ಯಾವ ರೀತಿ ನಾನು ಮುಂದೆ ಮಾಡಬೇಕಪ್ಪ ಅಂತ ಒಂದು ವಿಚಾರ ಇಟ್ಕೊಂಡ್ರೆ, ಮೊದಲನೇದಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಹೆಚ್ಚು ಒತ್ತು ಕೊಟ್ಟ. ಮರಾಠಿಯಲ್ಲಿ ಒಂದು ಭಾಷೆ ಹೇಳ್ತಾರೆ, ಪಾನಿ ಅಡವ ಪಾನಿ ಜಿರ್ವಾನ್, ನೀರ್ ನಿಲ್ಲಿಸಿದ ನೀರ್ ಇಂಗಿಸ್ರಿ. ಯಾವಾಗ ನಾನು ಮೊದಲನೇ ವರ್ಷ ನೀರ್ ನಿಂದ್ರಿಸದ, ನೀರ್ ಇಂಗಿಸದ, ನೀರ್ ನಿಲ್ಲಿಸಿ ಶೃಂಗಾರ ಮೂರಿಂದ ಹೊರಗೆ ಹಾಕದ, ನನಗೆ ಮೊದಲನೇ ರಿಸಲ್ಟ್ ಆಟೋಮೆಟಿಕ್ ಆಗಿ ಸಿಕ್ಬಿಡ್ತು. ಅವಾಗ ನನಗೆ ಗೊತ್ತಾಯ್ತು ನಾನು ಎಲ್ಲಿ ತಪ್ತಾ ಇದ್ದೀನಿ, ನಾನು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಭೂಮಿ ಮೇಲೆ. ಆಮೇಲೆ ಪ್ರತಿ ವರ್ಷ ನಾನು ಏನ್ ಮಾಡ್ತಿದ್ದ, ಮುಂಗಾರು ಮಳೆ ಬರಿಕಿತ ಮುಂಚೆ ಬಂಡ್ ಫಾರ್ಮರ್ ಇಂದ ಚಿಕ್ಕ ಚಿಕ್ಕ ಬದುಗಳು ಹಾಕೊಂಡು ಮಳೆ ನೀರು ಇಂಗಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ. ಅವಾಗ ನಮ್ಮ ತಾಯಿ ತಂದೆ ಫಸಲು ಬಂದಾಗ ಬಂದ್ ನಿಂತು ನೋಡಿ, ಹೋದ ವರ್ಷದ ಬೆಳಿಗ್ಗೆ ಈ ವರ್ಷದ ಬೆಳಿಗ್ಗೆ ವ್ಯತ್ಯಾಸ ಅದ, ಎರಡನೇ ವರ್ಷದ ಬೆಳಿಗ್ಗೆ ವ್ಯತ್ಯಾಸ ಅದ ಅನ್ನೋ ಒಂದು ನಮ್ಗೆ ಸ್ಫೂರ್ತಿ ಕೊಡ್ತಿವ್ರು. ಅದೇ ಸ್ಫೂರ್ತಿಯಿಂದ ಮುಂದೆ ನಾನೇನ್ ಮಾಡಿದೆ, ಇನ್ನ ನಾನು 30 ಎಕರೆ ಜಮೀನಿಗೆ ಒಂದೇ ಒಂದು ಮೋರಿ ಅಂದ್ರೆ ಸಾಂಡ್ ಅಂತೀವಿ ನಮ್ಮ ಹಳ್ಳಿ ಭಾಷೆಯೊಳಗೆ ಸಾಂಡ್ ಅಂತೀವಿ, ಒಂದೇ ಒಂದು ಸಾಂಡ್ ಇದ್ದು ಆ ಒಂದು ಸಾಂಡ್ ಅನ್ನು ಹೋಗಿ 16 ಸಾಂಡ್ ಮಾಡಿದ್ವಿ. ಏನ್ ಸಾಂಡ್ ಮಾಡಿದಪ್ಪ ಅಂದ್ರೆ ಒಂದೂವರೆ ಎಕರೆ ಅಷ್ಟು ತುಂಡು ಪ್ಲಾಟ್ಗಳನ್ನ ಮಾಡ್ಕೊಂಡಿವಿ. ತುಂಡು ಪ್ಲಾಟ್ಗಳನ್ನ ಮಾಡ್ಕೊಂಡು ನನಗೆ ಅಲ್ಲಿ ಅವ್ಯವಸ್ಥೆ ಏನಿತ್ತಪ್ಪ ಅಂತಂದ್ರೆ ಪಶು ಸಂಪತ್ತು ಹೆಚ್ಚಿಸಬೇಕಾಗಿತ್ತು. ಅವಾಗ ನಾನು ಏನ್ ಮಾಡಿದೆ, ಪಶು ಸಂಪತ್ತಿಗೋತ್ರ ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆಗಾಗಿ ಒಂದು ದೇಶಿ ಆಕಳ ಸಾಕಣೆ ಮಾಡಿದೆ. ಆಮೇಲೆ ಎತ್ತುಗಳಿಂದ ಕೃಷಿ ಮಾಡ್ತಿದ್ದೀನಿ. ಯಾವಾಗ ನಾನು ಹುಲ್ಮೇವನ್ನು ಮಾಡ್ಕೊಂಡಲ್ಲ ಅವಾಗ ನನ್ನ ಪಶು ಸಂಪತ್ತು ಅವಶ್ಯಕ ಇದ್ದದ್ದು. ಅದನ್ನ ಬದುಗಳಿಗೆ ನಾನು ಏನ್ ಮಾಡಿದೆ, ಗ್ಲೀರಿಶೀಡಿಯ, ಶೀಮತ್ತಂಗಡಿ, ಆಮೇಲೆ ಕುದುರೆ ಮೆಂತಿ ಇಂಥವನ್ನ ಬದುಗಳಿಗೆ ಹಾಕೊಂಡು ನನಗ ಪಶುಗಳಿಗೆ ಮೇವಾಯ್ತು, ನನಗೆ ಗೊಬ್ಬರ ಆಯ್ತು ಅನ್ನೋ ಉದ್ದೇಶದಿಂದ ಅದನ್ನ ಮಾಡ್ಕೊಂಡಿ. ಇನ್ನು ಬೆಳೆಗೆ ಬಂದಾಗ ಮನುಷ್ಯ ಸತ್ತರೆ ಮಣ್ಣಿಗೆ ಹೋಗ್ತದ, ಆದ್ರೆ ಮಣ್ಣೇ ಸತ್ತರೆ ಮನುಷ್ಯನ ಹುಳುದಲ್ಲಿ ನಮ್ಮಲ್ಲಿ ಫಲವತ್ತದ ಮಣ್ಣೇ ಇಲ್ಲಂದ್ರ ಏನ್ ಮಾಡಕ್ ಸಾಧ್ಯ. ಆ ಉದ್ದೇಶದಿಂದ ನಾನು ಏನ್ ಮಾಡಿದೆ, ಮಣ್ಣಿನ ಫಲವತ್ತತೆ ಹೆಚ್ಚು ಹೊತ್ತು ಕೊಟ್ಟಿ. ಮೊದಲನೇದಾಗಿ ನಾನು ಮಣ್ಣಿನ ಫಲವತ್ತತೆ ಹೆಚ್ಚು ಕೊಡೋಕ್ಕಿಂತ ಮೊದಲೇ ಮೊದಲನೇ ವರ್ಷದ ಒಳ್ಳೆ ರಿಸಲ್ಟ್ ಬಂದಾಗ ನಾನು ಏನ್ ಮಾಡಿದೆ, ಇನ್ನೊಂದು ವಿಚಾರ ಇಟ್ಕೊಂಡು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಪ್ರಗತಿಪರ ರೈತರು ಯಾರದಾರ, ನಮ್ಮ ಗ್ರಾಮದಲ್ಲಿ ಯಾರದಾರ, ನಮ್ಮ ಗ್ರಾಮ ಸುತ್ತಗಟ್ಟು ಯಾರದಾರ, ಆಮೇಲೆ ನಮ್ಮ ತಾಲೂಕದಲ್ಲಿ ಯಾರದಾರ, ನಮ್ಮ ಜಿಲ್ಲೆಯಲ್ಲಿ ಯಾರದಾರ, ನಮ್ಮ ರಾಜ್ಯದಲ್ಲಿ ಯಾರದಾರ, ಸುಮಾರು 60 ರೈತರ ಜನರ ತೋಟಕ್ಕೆ ಹೋಗಿ ಸಂಪರ್ಕ ಕೊಟ್ಟೆ. ಅವಾಗ ನಾನು ಏನ್ ಮಾಡಿದೆ, ಪ್ರತಿಯೊಬ್ಬ ರೈತರ ಹತ್ರ ಹೋಗಿ ನಾನು ವಿಷಯಗಳನ್ನ ಕಲೆ ಹಾಕ್ತಿದ್ದೆ. ಬಿತ್ತನೆ ಯಾವ ಮಾಡಬೇಕು, ಹ್ಯಾಂಗ್ ಮಾಡಬೇಕು ಅನ್ನೋದೆಲ್ಲ ಕಲೆಗಳನ್ನ ಹಾಕೋತಿದ್ದೆ. ಅದ್ರ ಜೊತೆನೆ ನಾನು ಕೆಲವೊಂದು ಸಂಘ ಸಂಸ್ಥೆಗಳ ಸಂಪರ್ಕ ಇದ್ದೆ. ಹ್ಯಾಂಗ್ ಸಂಘ ಸಂಸ್ಥೆಗಳು ಅಂದ್ರೆ, ಸಹ ವಿಸ್ತರಣಾ ಕೃಷಿ ನಿರ್ದೇಶನಾಲಯ, ಒಣಬೇಸಾಯ ತಾಂತ್ರಿಕ ವಿಭಾಗ, ತೋಟಗಾರಿಕೆ ಸಂಶೋಧನಾ ತಿರುಗುಂದಿ ಫಾರ್ಮ, ಆಮೇಲೆ ಕೃಷಿ ಇಲಾಖೆ ಚಡಚಣ, ಹಿಂಗ ಬೇರೆ ಬೇರೆ ಇಲಾಖೆಗಳಿಗೆ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ಅಧಿಕಾರಿಗಳನ್ನ ನಾನು ಸಂಪರ್ಕದಲ್ಲಿದ್ದೆ. ಆಮೇಲೆ ಸಂಪರ್ಕದಲ್ಲಿದ್ದು ಕೆಲವೊಂದು ವಿಷಯಗಳನ್ನ ನಾನು ಮನಗೊಂಡು ನನ್ನ ತೋಟದಲ್ಲಿ ನಾನು ಪ್ರಾರಂಭ ಮಾಡ್ತಿದ್ದೆ. ಮೊದಲನೇದಾಗಿ ನಾನು ಬಿತ್ತನೆಗೆ ಬಂದ್ರೆ ಮೊದಲನೇದಾಗಿ ನಾನು ಬೀಜೋಪಚಾರ ಮಾಡ್ತಿದ್ದೆ. ಹ್ಯಾಂಗ್ ಬೀಜೋಪಚಾರ ಮಾಡ್ತಿದ್ದೆ ಅಂದ್ರೆ, ನನ್ನ ದೇಶೀಯ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು. ಮೊದಲು ನನಗೆ ಜೈವಿಕ ಗೊಬ್ಬರ ಬಗ್ಗೆ ಏನು ಗೊತ್ತಿದ್ದಿಲ್ಲ. ಯಾವಾಗ ನಾನು ಕೃಷಿ ವಿಜ್ಞಾನ ಕೇಂದ್ರ ಅಧಿಕಾರಿಗಳ ಸಂಪರ್ಕ ಆಯ್ತು, ಅವಾಗ ನನಗೆ ಹೆಚ್ಚಿನ ಒಂದು ತಾಂತ್ರಿಕತೆಯನ್ನು ಇದಾಗುತ್ತೆ. ಆಮೇಲೆ ಇದು ಅಲ್ಲೇ ಸಹ ವಿಸ್ತರಣೆ ನಿರ್ದೇಶಕರ ಜೊತೆ ಸಂಪರ್ಕದಲ್ಲಿದ್ದು ಹೆಚ್ಚಿನ ಒಂದು ತಾಂತ್ರಿಕತೆಯನ್ನು ನಾನು ತಿಳಿಯಕದ್ದು. ಅವಾಗ ನಾನು ಮಾಡಿದೆ, ನಾನು ಸ್ಥಳೀಯವಾಗಿ ಸಂಪನ್ಮೂಲ ಸಿಗುವಂತಹ ನಮ್ಮ ದೇಶೀಯ ಆಕಳ ಗೋಮೂತ್ರ ಮತ್ತು ಸಗಣಿ ಇಂಥವನ್ನ ಬಳಕೆ ಮಾಡಿ ನಾನು ಬೀಜೋಪಚಾರ ಮಾಡ್ತಿದ್ದೆ. ಬೀಜೋಪಚಾರ ಮಾಡಿ ಆಮೇಲೆ ಇದು ಅಲ್ಲಿ ನಾನು ಸ್ವತಃ ಬೀಜ ಬ್ಯಾಂಕ್ ಅನ್ನು ಮಾಡ್ಕೊಂಡೆ. ನಾನು ಭೂಮಿಗೆ ಎಷ್ಟು ಹತ್ತದಲ್ಲ ಅಷ್ಟು ಬೀಜ ಬ್ಯಾಂಕ್ ನನ್ನಲ್ಲಿ ಅದ. ಆಮೇಲೆ ಇನ್ನೊಂದು ಯಾರಾದ್ರೂ ಏನ್ ನಿನ್ನಲ್ಲಿ ಬೀಜ ಬೆಳೆದು ಒಳ್ಳೆ ಇಳುವರಿ ಬರ್ತದೆ ನಮ್ ಕೂಡಪ್ಪ ಅಂದ್ರೆ, ಅವ್ರಿಗೆ ಪುಕ್ಕಟ್ಟಿಯಾಗಿ 1/2 ಕೆಜಿ ಬೀಜ ಕೊಡ್ತೀನಿ. ನಾನು ಸಿರಿಧಾನ್ಯ ಆಗಿರ್ಬೋದು, ಎಣ್ಣೆ ಕಾಳಾಗಿರ್ಬೋದು, ಬೇಳೆಕಾಳಾಗಿರ್ಬೋದು, ಮತ್ತೆ ಜೋಳ, ಈ ರೀತಿ ಬೇರೆ ಬೇರೆ ಬೀಜಗಳು 1/2 ಕೆಜಿ ಬೀಜ ಕೊಟ್ಟು ಆ ರೈತಕ್ಕೆ ಒಂದು ಕಂಡೀಷನ್ ಹೇಳ್ತೀನಿ. ಯಾಕಂದ್ರೆ ಚೀನಾ ದೇಶದಲ್ಲಿ ಒಂದು ಗಾದೆ ಮಾತದ, ಮೀನಾ ತಿನ್ನವನಿಗೆ ಹೊಳ್ಳಿ ಮೀನಾ ಒಯ್ದು ಕೊಡಬಾರದು, ಆ ಮೀನಾ ಹಿಡು ಕಲೆ ಕಲಿಸಿ ಕೊಡಬೇಕು ಅನ್ನೋ ಉದ್ದೇಶ ಅವ್ನಿಗೆ ಏನ್ ಹೇಳ್ತೀನಿ, ನನ್ನ ಕಡೆಯಿಂದ 1/2 ಕೆಜಿ ಬೀಜ ಒಯ್ದಿದ್ರೆ ನೀನು ಮುಂದಿನ ಸಲ 5 ಜನರಿಗೆ ಹಂಚಿಕೊಡು, ನನಗೆ ಕೂಡ ಹೋಗ್ಬೇಡತ್ತದೀನಿ. ಆ ರೀತಿಯಾಗಿ ನನ್ನೊಂದು ತಂತ್ರಜ್ಞಾನ. ಇನ್ನ ಬೀಜೋಪಚಾರ ಮಾಡಬೇಕಾದ್ರೆ ನಾನು ಒಂದು ತಂತ್ರಜ್ಞಾನ ಏನ್ ಅಳವಡಿಸಿಕೊಂಡ್ರೆ, ರೋಣಿ ಮಳಿ ಸರಿಯಾಗಿ ಕಾಲಕಾಲಕ್ಕೆ ಆಗುದಿಲ್ಲ, ಅವಾಗ ನಾನು ಏನ್ ಮಾಡ್ತೀನಿಪ್ಪ ಅಂದ್ರೆ ಫ್ರೀ ಸೋಯಿಂಗ್ ಮಾಡ್ತೀನಿ. ಒಣ ಮಣ್ಣದಲ್ಲಿ ಬಿತ್ತುವಾಗ ನಮ್ಮಲ್ಲಿ ಆಜುಬಾಜು ರೈತರು ಹೇಳ್ತಾರೆ, ಏ ಹುಚ್ಚದನವ, ಅವನಿಗೇನು ಇಳುವರಿ ಬರುದಿಲ್ಲ, ಒಣ ಮಣ ಬಿತ್ತರೆ ಹ್ಯಾಂಗ ಇಳುವರಿ ಬರ್ತದೆ. ಅದು ಯಾವ ವ್ಯಕ್ತಿ ಭೂತಾಯಿನ ನಂಬಿರ್ತಾನ, ಯಾವ ವ್ಯಕ್ತಿ ಮೇಘರಾಜ ನಂಬಿರ್ತಾನ, ಅವ್ ಯಾವತ್ತೂ ಲಾಸ್ ಆಗುದಿಲ್ಲ. ಅದಕ್ಕಲ್ಲೇ ಒಂದು ಗಾದೆ ಮಾತು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ ಮತ್ತು ಭೂಮಿ ಬಿದ್ದ ಬೀಜ ಯಾವತ್ತೂ ವೇಸ್ಟ್ ಆಗುದಿಲ್ಲ, ಅದು ಒಂದಿಲ್ಲ ಒಂದಿನ ಫಲ ಕೊಟ್ಟೆ ಕೊಡ್ತದೆ. ಆ ಉದ್ದೇಶದಿಂದ ನಾನೇನ್ ಮಾಡ್ತೀನಿ, ಕರೆಕ್ಟ್ ಆಗಿ ರೋಣಿ ಮಳೆ 2 ದಿವಸ ಮುಂಚಿತವಾಗಿ ನಾನು ಅಂದಾಜು ನೋಡ್ಕೊಂಡು ವಾತಾವರಣ ನೋಡ್ಕೊಂಡು ನಾನು ಮಾಡ್ತೀನಿ, ಫ್ರೀ ಸೋಯಿಂಗ್ ಬಿತ್ತೀನಿ. ಫ್ರೀ ಸೋಯಿಂಗ್ ಬಿತ್ತಿ ಮುಂದೆ ನಾನೇನ್ ಮಾಡ್ತೀನಿ, ಬದು ಬೆಳೆ ಹಾಕ್ತೀನಿ, ಪಟ್ಟಿ ಬೆಳೆ ಹಾಕ್ತೀನಿ, ಮಿಶ್ರ ಬೆಳೆ ಹಾಕ್ತೀನಿ ಮತ್ತು ಅಕಡಿ ಬೆಳೆ ಹಾಕ್ತೀನಿ. ಯಾಕೆ ಇದನ್ನ ಹಾಕ್ತೀನಪ್ಪ ಅಂದ್ರೆ, ರಸಾಯನ ಮೂಲದಿಂದ ತಂದು ಇವತ್ತಿನ ದಿವಸ ನೋಡ್ರಿ, ಪ್ರತಿಯೊಬ್ಬರು ರಸಾಯನ ಔಷಧಿ ಸಿಂಪಡಣೆ ಮಾಡ್ತಾರೆ. ನಮ್ಮಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೊಳ್ಳೋ ಗೊತ್ತಿಲ್ಲ. ನಾನು ಮಿಶ್ರ ಬೆಳೆಗಳನ್ನು ಮಾಡೋದ್ರಿಂದ ಏನ್ ಮಾಡ್ತೀವಿ, ಕೀಟಗಳನ್ನು ಅಲ್ಲಿದಲ್ಲೇ ಹೊಂದ್ಕೊಂಡು ನಿರ್ವಹಣೆ ಆಯ್ತು. ಉದಾಹರಣೆಗೆ ಹೇಳಬೇಕಂದ್ರೆ ಮುಳ್ಳ ಮುಳ್ಳಿನಿಂದ ಬಿಡಿಸಬೇಕಂತ ಹೇಳ್ತಾರ್ರಿ, ಮಿತ್ರ ಕೀಟಗಳು ಶತ್ರು ಕೀಟಗಳು ಅಲ್ಲೇ ನಶಿಸ್ತಾವ, ಅವು ಆಹಾರವಾಗಿ ಬಳಕೆ ಮಾಡ್ತಾವ. ಅದು ಅಲ್ಲಿ ನಾನು ಏನ್ ಮಾಡ್ತೀನಿ, ಬೆಳೆದಂತ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡ್ತೀನಿ. ಸಿರಿಧಾನ್ಯ ಬೆಳಿತೀನಿ, ಎಣ್ಣೆ ಕಾಳು ಬೆಳಿತೀನಿ, ಬೇಳೆಕಾಳು ಬೆಳಿತೀನಿ, ಆಮೇಲೆ ಎಲ್ಲಾನು ಬೆಳೆದ ನಾನು ಏನ್ ಮಾಡ್ತೀನಿ, ಅಲ್ಲಲ್ಲೇ ಒಂದೊಂದು ಅಧಿಕಾರಿಗಳ ಸಂಪರ್ಕದಲ್ಲಿದ್ದೀನಿ. ಉದಾಹರಣೆಗೆ ನನ್ನಲ್ಲಿ ಬೆಳೆದಂತದನ್ನ ಪ್ರತಿ ವರ್ಷ 10 ಕ್ವಿಂಟಲ್ ಬೆಂಗಳೂರು ಕಳಿಸಿಕೊಡ್ತಿದ್ದೀನಿ. ಕೆಲವು ಸಲ ಏನ್ ಮಾಡ್ತೀನಿ, ಸಿರಿಧಾನ್ಯ ಮೌಲ್ಯವರ್ಧನೆ ಮಾಡಿ ಕಳಿಸಿಕೊಟ್ಟಾಗ ಅವ್ರು ಏನಂತಿರು, ಇಲ್ರಿ ಯಾಕೋ ಹುಳ ಆಗತ್ತ ಹೋದ್ ಯಾಕಂದ್ರೆ ಸಿರಿಧಾನ್ಯ ಮೌಲ್ಯವರ್ಧನೆ ಮಾಡಿದ್ರೆ 1 ತಿಂಗಳೊಳಗೆ ಬಳಕೆ ಮಾಡ್ಕೋಬೇಕು, ಸ್ಟಾಕ್ ಇಟ್ಕೊಂಡ್ರೆ ಸ್ವಲ್ಪ ಹುಳ ಆಗುವಂತ ಚಾನ್ಸ್ ಇರ್ತದೆ. ಅದನ್ನ ಈ ಮಾರ್ಕೆಟಿಂಗ್ ರೇಟ್ಗೂ ನಮ್ ರೇಟ್ಗೂ ನೋಡಿದ್ರೆ ಬಹಳ ವ್ಯತ್ಯಾಸ ಆಗುತ್ತೆ. ಸಿಪ್ಪೆ ಸುಲಿದನ್ನ 120 ರೂಪಾಯಿಗೆ ಒಂದು ಕೆಜಿ ಕಳಿಸಿ ಕೊಡ್ತದ. ಈಗ ಯಾರು ಗ್ರಾಹಕರಾದ್ರೆ ಅವರಿಗೆ ಅದನ್ನ ನನ್ನ ತಾಂತ್ರಿಕತೆ ಹೇಳ್ಕೊಟ್ಟಿನಿ. ಹೆಂಗಪ್ಪ ಅಂದ್ರೆ, ಸಿರಿಧಾನ್ಯನ ಯಾವ ರೀತಿ ಸಿಪ್ಪಿ ಸುಲಿಬೇಕು ಅನ್ನೋದು ಒಂದು ತಾಂತ್ರಿಕತೆ ಹೇಳ್ಕೊಟ್ಟಿದ್ರೆ ಅವರಿಗೆ ಯಾವುದೇ ರೀತಿ ಮೌಲ್ಯವರ್ಧನೆ ಮಾಡಿಕೊಡದೆ ನಾನು ಹಾಗೆ ಕಳಿಸ್ಕೊಡ್ತೀನಿ. ಅದು ಕಚ್ಚಾ ವಸ್ತುನ ಕಳಿಸಿಕೊಟ್ಟದ್ದು 100 ರೂಪಾಯಿ ಕೆಜಿ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಸಾವಯವದೊಳಗೆ ಬೆಳೆದಿದ್ದೇನೆ. ಪ್ರತಿ ಸಲ ಟಿಎಸ್ 3R ನಾನು ಹಾಕ್ತಿದ್ದೆ. ಈ ಸಲ GRG 811 ವೆರೈಟಿ ಆಗಿದೆ. ಆ ವೆರೈಟಿ ಅದಕ್ಕೋಸ್ಕರ ಹಿಂಗೆಲ್ಲ ತೊಂದರೆಗಳಾಗ್ತವೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಮತ್ತು ಇಂಡಿ ಎರಡು ಕೈಗಳಿದ್ದಂಗೆ, ಎಡಗೈ ಬಲಗೈ ಎಲ್ಲಿ ಕೃಷಿಯ ಕೊರತೆ ಬೀಳ್ತದೆ ಅಲ್ಲಿ ಓಡ್ ಬಂದು ಅವ್ರು ಸಂಪರ್ಕ ಮಾಡ್ಕೊತೀನಿ. ಅವಾಗ ನಮ್ಮ ಡಾಕ್ಟರ್ ಶಿವಶಂಕರ ಮುಟ್ಟಿ ಸಾಹೇಬ್ರದ್ ಮತ್ತು ಅವ್ರ ತಂಡ ನಮ್ಮ ತೋಟಕ್ಕೆ ಬಂದಿದ್ದು. ಅವಾಗ ನೋಡಿದ್ರು ಇದು GRG811 ವೆರೈಟ್ ರೀ, ಈ ರೀತಿ ಬಂದ್ರೆ ಅಂತ ಇಡೀ ತಂಡನ ವೀಕ್ಷಣೆ ಮಾಡಿ ಹೋದ್ರು. ಆ ತಳಿಯನ್ನ ನಾನು ಇನ್ನೇನಪ್ಪ ಮಾರ್ಕೆಟ್ಗೆ ಹಾಕಬೇಕು ಅಂತ ಒಂದು ವಿಚಾರ ಇಟ್ಟುಕೊಂಡು ಅಷ್ಟದಾಗ ನಮ್ಮ ಬೆಳಗಾವಿಯಿಂದ ಮತ್ತು ಮೈಸೂರಿಂದ ಎರಡು FPOದವರು ನನ್ನ ಸಂಪರ್ಕ ಮಾಡಿದ್ರು. ಯಾರೋ ನಮ್ಮ ಆತ್ಮೀಯರು ನಂಬರ್ ಕೊಟ್ಟಿರ್ತಾರ, ಇಲ್ರಿ ಅವ್ರು ಬೆಸ್ಟ್ ಆಗಿ ಸಾವಿರದಲ್ಲಿ ಬೆಳೀತಾರ ನೀವು ಕೊಂಡ್ಕೊಳ್ಬಹುದು. ಅವ್ರು ಹೇಳಿದ್ರು APMC ಮಾರ್ಕೆಟ್ಗಿಂತಲೂ ಏನ್ ರೇಟ್ ಇದಲ್ಲ ಆ ರೇಟ್ಗಿಂತಲೂ 20% ನಾ ಹೆಚ್ಚಿಗೆ ಕೊಡ್ತೀನಿ. ಅವಾಗ 10,700 ರೂಪಾಯಿ ಕ್ವಿಂಟಲ್ ನಮ್ಮ ಚಡಚಣ APMC ಮಾರ್ಕೆಟ್. ಅವ್ರು 12,300 ರೂಪಾಯಿ ಒಂದು ಕ್ವಿಂಟಲ್ ಅನ್ನ ಬೆಳಗಾವಿದವ್ರು ಅರ್ಧ ಮೈಸೂರದವ್ರ ಅರ್ಧ ತೊಗರಿಯನ್ನು ತಗೊಂಡು ಹೋಗ್ಬಿಟ್ಟು. ನಾನೇನ್ ಮಾಡಿದ್ದೆ ತೊಗರಿನ ಈ ಸಲ ನನ್ನ ಸಾವಿರದೊಳಗೆ ಬೆಳೀತಿನ ಉದ್ದೇಶದಿಂದ ನಮ್ಮ ಡಾಕ್ಟರ್ ಶಿವಶಂಕರ ಮೂರ್ತಿ ಸಾಹೇಬ್ರು ಹೇಳಿ ಅಲ್ಲಿದ್ದಂತ ಒಂದು ಬ್ಯಾಳಿ ಮಿಷನ್ ಕೆಲವೊಂದು ದಿವಸ ನನ್ನ ಹತ್ರ ತಂದು ಬ್ಯಾಳಿ ಮಾಡಿ 1 kg, 5 kg, 10 kg ಪ್ಯಾಕೆಟ್ ಮಾಡಬೇಕು ಅಂತ ಪ್ಲಾನ್ ಇತ್ತು. ಸಿದ್ದೇಶ್ವರ ಶ್ರೀಗಳು ಒಂದು ಮಾತನ್ನು ಹೇಳ್ತಾರೆ, ಏನಾಗ್ತದ ಅದು ಒಳ್ಳೇದಕ್ಕಾಗಿ ಆಗ್ತದ ಹೊರತಾಗಿ ಕೆಟ್ಟದಕ್ಕಾಗುವುದಿಲ್ಲ ತಂದು. ಆ ಉದ್ದೇಶದಿಂದ ನಮ್ಮ ಭಾವನೆಗಳು ಒಳ್ಳೇದಾಗಿದ್ದರೆ ಯಾವುದು ತೊಂದರೆ ಇಲ್ಲ. ನಾನು ಭಾವಿಸಿದ್ದು ಎಕರೆಗೆ 8 ಕ್ವಿಂಟಲ್, 4 ಎಕರೆದೊಳನ್ನು ಅಷ್ಟವಾಗಬೇಕಾಯ್ತು, 42 ಕ್ವಿಂಟಲ್ ಬೆಳೆದಿನಿ. ಆ ಉದ್ದೇಶ ನಾವ್ ಏನ್ ಮಾಡಬೇಕು ಇವತ್ತಿನ ದಿವಸ ಮುಂದಾಲೋಚನೆ ರೈತರಲ್ಲಿ ನೋಡ್ರಿ, ಒಂದು ಆಫೀಸ್ಗೆ ಹೋರಿ ಎಲ್ಲೇ ಹೋರಿ ಅವ್ರೆಷ್ಟು ಸಿಸ್ಟಮೆಟಿಕ್ ಆಗಿರ್ತದೆ ಅದನ್ನ ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಪೂರ್ವ ತಯಾರಿನ ಮಾಡ್ಕೋಬೇಕು. ಬಿತ್ತನೆಗೆ ಯಾವ ರೀತಿಯ ಅಂತರಗಳ ಸಾಲ ಇಟ್ಕೋಬೇಕು, ಯಾವ್ದರಿಂದ ಬೀಜೋಪಚಾರ ಮಾಡಬೇಕು, ಯಾವ ಬೀಜನ ಬಳಕೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು. ಆಮೇಲೆ ಬರೀ ಬೆಳೆದು ಬಿಟ್ಟಿರೋ ಅದು ಅಲ್ಲ, ನಾವು ಬೆಳೆದದ್ದನ್ನ ಮಾರ್ಕೆಟಿಂಗ್ ಮಾಡಬೇಕು. ಅದು ಮಾರ್ಕೆಟ್ದು ಬಹಳ ಮಹತ್ವ. ನಮ್ಮಲ್ಲಿ ಪ್ರತಿಯೊಂದು ಕೋಳೆ ಮಟ್ಟೆ ಸಹ ಆದ್ರೂ 10 ರೂಪಾಯಿಗೊಂದು ಮಟ್ಟೆ ಅಡ್ವಾನ್ಸ್ ಆರ್ಡರ್ ಇರ್ತಾವ. ಈ ರೀತಿಯಾಗಿ ಮಾಡೋದ್ರಿಂದ ರೈತನ ಆದಾಯ ದ್ವಿಗುಣಗೊಳ್ಳುತ್ತದೆ. ಆಮೇಲೆ ನನ್ನ ಕೃಷಿ ಜೊತೆಗೇನೆ ಈ 2 ವರ್ಷದಲ್ಲಿ ನಾನು ಯೋಗ ಮತ್ತು ಆಯುರ್ವೇದ ಒಂದು ಕೋರ್ಸ್ ಮಾಡಿಕೊಂಡಿದ್ದೇನೆ. ಪುನಾದಲ್ಲಿ ಸುಮಾರು 255 ಜನರಿಗೆ ಒಂದು ತರಬೇತಿ ನಡೀತಿತ್ತು. ಬಾಬಾ ಗುರುಜಿ ಅವರು ಉತ್ತರಾಖಂಡದವರು, ಅಲ್ಲಿ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ತರಬೇತಿ ನಡೀತಿದ್ದು. ಅಂತದನ್ನ ನಾನು ಅಲ್ಲಿ ಕಂಡಕ್ಟ್ ಮಾಡಿ ಸ್ವತಃ ನಾನು ಕೃಷಿ ಮಾಡೋದ್ರ ಜೊತೆಗೆ ಬಿತ್ತುವಾಗ ಬರಬೇಕು, ಎಡಿ ಬರಬೇಕು, ರಾಶಿಗೆ ಬರಬೇಕು, ಎಲ್ಲ ಮಾಡ್ಕೊಂಡು ಹೋಗಿ ಅದನ್ನ 2 ವರ್ಷ ತರಬೇತಿ ಮಾಡ್ಕೊಂಡು ಬಂದಿನಿ. ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ ರೈತ ಸಿಕ್ಕಾಪಟ್ಟಿ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದು ತಾನು ಮತ್ತು ತನ್ನ ಮನೆಯವರ ಆರೋಗ್ಯ ಕೆಡಿಸ್ತಾನೆ. ಮೊದಲು ತಾನು ಅಭಿವೃದ್ಧಿ ಆಗಬೇಕು, ತನ್ನ ಗ್ರಾಮ ಅಭಿವೃದ್ಧಿ ಆಗಬೇಕು, ತನ್ನ ತಾಲೂಕು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶ ಅದ. ಆ ಉದ್ದೇಶದಿಂದ ಅವರು ಫ್ರೀಯಾಗಿ ನಮಗೆ 2 ವರ್ಷ ಲಾಜ್ ವ್ಯವಸ್ಥೆ ಮಾಡಿ ನಮ್ಗೆಲ್ಲ ಆಯುರ್ವೇದ ಬಗ್ಗೆ ಮತ್ತು ಯೋಗದ ಬಗ್ಗೆ ತರಬೇತಿ ಕೊಟ್ಟರು. ಅಲ್ಲಿ ಏನು ನಮ್ಗೆ ವ್ಯವಸ್ಥೆ ಇತ್ತಪ್ಪ ಅಂದ್ರೆ ದಾಪೋಲಿ ಅರಣ್ಯ ಪ್ರದೇಶದೊಳಗೆ ನಾವು ಜಡಿ ಬ್ಯೂಟಿ ಅಂದ್ರೆ ವನೌಷಧನ ಶೋಧನೆ ಮಾಡಕ್ ಹೋಗ್ತಿದ್ದೆವು. ಸುಮಾರು 7 ಜನರ ತಂಡಿತ್ತು. ಅಲ್ಲಿ ನಮ್ಗೆ ಗನ್ ಒಂದು ಬಿಟ್ರೆ ಉಳಿದು ಎಲ್ಲ ಐಟಮ್ಸ್ ಇತ್ತು. ಯಾಕಂದ್ರೆ ಅಲ್ಲಿ ಅರಣ್ಯದಾಗ ಹೋಗುವ ಮುಂದೆ ಜಿಗಳಿ ಅಂತ ಕಾಲೊಳಗೆ ಸೇರ್ತಿದ್ದು ಬೂಟ ಗೀಟ ಎಲ್ಲ ನಮ್ಗೆ ಸೃಷ್ಟಿ ಮುಂದೆ ಆ ರೀತಿಯಾಗಿ ನಮ್ಗೆ ತರಬೇತಿ ಕೊಟ್ಟಿದ್ದಾರೆ. ಈ ರೀತಿ ಸುಮಾರು ಮನುಷ್ಯಗೆ ಬರುವಂತಹ 120 ರೋಗಗಳು, ಪಶುಗಳಿಗೆ ಬರುವಂತಹ 60 ರೋಗಗಳನ್ನು ಒಬ್ಬ ರೈತ ನಿರ್ವಹಣೆ ಮಾಡಬಹುದು ಅಂತ ಒಂದು ಹೆಚ್ಚಿನ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಮ್ಮ ಬೀಜ, ನಮ್ಮ ಭೂಮಿ, ನಮ್ಮ ಎತ್ತಾದ್ರೆ ಯಾರಿಗೇನು ತೊಂದರೆ ಇರೋದು. ಆಶಾದಾಯಕವಾಗಿ ಬೆಳಿ ಬೆಳಿಬೇಕಂತ ಹೇಳ್ತಾ ಧನ್ಯವಾದ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ January 11-13 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ಇಂಚಿಗೇರಿ ಗ್ರಾಮದ ರೈತರಾದ ಶೆಟ್ಟೆಪ್ಪ ನಾವಿ ಅವರ ಧ್ವನಿ ಮುದ್ರಣವನ್ನ ಕೇಳಿದಿರಿ. ಮಣ್ಣಿನ ಮಗ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಸಿಂದಗಿ ತಾಲೂಕು ರಾಂಪುರ್ ಗ್ರಾಮದ ಮಾಳಪ್ಪ ಸಿದ್ದಪ್ಪ ಯಾರ್ಗಾಳ್ ಅವರ ಹೊಲದಲ್ಲಿದ್ದೀವಿ. ಇವರು ಒಬ್ಬ ಪ್ರಗತಿಪರ ರೈತ. ಇವರು ಸಾಕಷ್ಟು ಬೆಳೆ ಬೆಳೀತಿದ್ದಾರೆ, ಅದರಲ್ಲೂ ದ್ರಾಕ್ಷಿ ಬೆಳೀತಿದ್ದಾರೆ, ಕಬ್ಬು ಬೆಳೀತಿದ್ದಾರೆ, ಜೊತೆಗೆ ಆಪಲ್ ಬೆಳೀತಿದ್ದಾರೆ. ಈ ಎಲ್ಲದರ ಬಗ್ಗೆ ನಾವು ಮಾಹಿತಿ ಅವರಿಂದ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮಾಳಪ್ಪ ಅವರಿಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮ್ಮ ಹತ್ರ ಎಷ್ಟು ಹೊಲ ಇದೆ? 10 ಎಕರೆ. ಈಗ 10 ಎಕರೆ ಹೊಲದಲ್ಲಿ ಏನೇನ್ ಬೆಳೀತಾ ಇದ್ದೀರಿ? 2 ಎಕರೆ ದ್ರಾಕ್ಷಿ ಅದರಿ, 1 ಎಕರೆ ಸೇಬು ಅದ, 6 ಎಕರೆ ಕಬ್ಬು ಅದ. ಇದಕ್ಕೆಲ್ಲ ನೀರಿನ ನಿರ್ವಹಣೆ ಹೇಗ್ ಮಾಡ್ತೀರಿ? ಬೋರ್ ಇದೆ, ಬಾವಿ ಇದೆ, ಅವಕ್ಕೆಲ್ಲ ಸೋಲಾರ್ ಇದೆ, ನೀರಿಂದ ಅನುಕೂಲ ಅದು. ಅಂದ್ರೆ ಎಷ್ಟು ಬೋರ್ ಇದೆ, ಬಾವಿ ಎಷ್ಟಿದೆ? ಬೋರು 3 ಇದೆ, 2 ಸೋಲಾರ್ ಇದೆ. ಕೃಷಿ ಹೊಂಡ ಏನಾದ್ರು ಮಾಡಿದ್ರಾ? ಇಲ್ಲ ಇಲ್ಲ, ಕೃಷಿ ಹೊಂಡ ಏನ್ ಜರುತ್ತಿಲ್ಲ, ಮಾಡಿಲ್ಲ. ಈ ಬೋರು ಮತ್ತೆ ಬಾವಿಯಿಂದ ನೀರ್ ಏನ್ ಸಿಗತ್ತೆ ಅದು ಸಾಕಾಗುತ್ತ? ಸಾಕಾಗುತ್ತೆ. ಈಗ ನೀವು ಕೃಷಿ ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ನಾನು 15 ವರ್ಷದಿಂದ ಚಾಲು.

ಜನ ಕಾಷ್ಟ ಪರಿಪೂರ್ಣ ಗೋವಿಂದ ಮುಕ್ತನಾಗಬೇಕೆಂದು ಮುಕ್ತನಾ ಮುಟ್ಟಿ ನಿನ್ನ ಪಾದ ಮೋದದಿಂದ ಭಜಿಸುವೆ ನಾ ಸದಾ ನನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾ ನನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ವಾಸ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿ ಸೀರು ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿ ಸೀರು ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿ ಸೀರೋ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿ ಸೀರೋ ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮನ ಸಜ್ಜಿಗೆ ತೆಗೆದು ಸಣ್ಣ ಚಾವಿಗೆ ಬಸೆದು ಸುಮ್ಮನ ಸಜ್ಜಿಗೆ ತೆಗೆದು ಸಣ್ಣ ಚಾವಿಗೆ ಬಸೆದು ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿ ಸೀರೋ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿ ಸೀರೋ ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿ ಸೀರೋ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿ ಸೀರೋ ಹೃದಯವೆಂಬ ಮಡಿಕೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಹೃದಯವೆಂಬ ಮಡಿಕೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಶುದ್ಧವಾದ ಪಾಕ ಮಾಡಿ ಹರಿಯ ಒಡಕೆ ಬಡಿಸಿಕೊಂಡು ಶುದ್ಧವಾದ ಪಾಕ ಮಾಡಿ ಹರಿಯ ಒಡಕೆ ಬಡಿಸಿಕೊಂಡು ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿ ಸೇರೋ ವಿಠಲ ನಾಮ ತುಪ್ಪವ ಬೆರಸೇ